ಸಾಮಾನ್ಯವಾಗಿ ಬಿತ್ತನೆ ಬೀಜಗಳನ್ನು ರೈತರು ಹೊಸದಾಗಿ ಮಾರುಕಟ್ಟೆಯಲ್ಲಿ ಕೊಂಡ್ಕೊಂಡು ಬರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಪರ್ಚೇಸ್ ಮಾಡಬಹುದು. ಇತ್ತೀಚೆಗೆ ಭತ್ತದ ಬಿತ್ತನೆ ಬೀಜಕ್ಕೆ ಸಬ್ಸಿಡೈಸ್ಡ್ ರೇಟಲ್ಲಿ ಸಿಗೋದ್ರಿಂದ ಎಲ್ಲರೂ ಕೂಡ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಿ ಅಲ್ಲಿಗೆ ಅವ್ರಿಗೆ ಬೇಕಾದಂತಹ ಸೂಕ್ತವಾದ ತಳಿಗಳನ್ನು ನಾವು ಅಲ್ಲಿ ಪರ್ಚೇಸ್ ಮಾಡಬಹುದು. ಇದಲ್ದೇನೂ ಕೂಡ ಇಲ್ಲಿ ಪರ್ಚೇಸ್ ಮಾಡೋದಾದ್ರೆ ಅಲ್ಲಿ ಮೊದಲನೇ ಅದಕ್ಕೆ ಜರ್ಮಿನೇಷನ್ ಪರ್ಸೆಂಟೇಜ್ ಏನು ಬರುತ್ತೆ, ಅದರ ಪ್ಯೂರಿಟಿ ಪರ್ಸೆಂಟೇಜ್ ಏನು, ಇತರ ಗುಣಮಟ್ಟದ ಮೌಲ್ಯಗಳನ್ನ ಎಷ್ಟೆಷ್ಟು ಇರಬೇಕು ಅಂತೇಳಿ ನಿರ್ಧರಿಸಿ ಅದನ್ನ ಆ ರೀತಿನಲ್ಲೇ ಪ್ಯಾಕ್ ಮಾಡಿ ರೈತರಿಗೆ ಕೊಡ್ತಾರೆ. ಅಲ್ಲಿ ಏನು ತೊಂದರೆ ಆಗಲ್ಲ. ಒಂದೊಂದು ಸರಿ ರೈತ ಬಾಂಧವರು ಏನ್ ಮಾಡ್ತಾರೆ, ಈ ಸರಿ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅಂದಾಗ ಅಲ್ಲೇ ಭತ್ತ ಬೀಜವನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬೆಳೆಗೆ ಅದನ್ನೇ ಬಳಸ್ಕೋವಂತ ಪದ್ಧತಿಯಲ್ಲೂ ರೂಢಿಯಲ್ಲಿರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೊಂದ್ಸರಿ ಭತ್ತ ಅರ್ಧ ತುಂಬಿರುತ್ತೆ, ಮುಕ್ಕಾಲು ತುಂಬಿರುತ್ತೆ, ಪೂರ್ತಿ ತುಂಬಿರಲ್ಲ, ಜೊಳ್ಳಿರುತ್ತೆ. ಈ ಅರ್ಧ ಮುಕ್ಕಾಲು ತುಂಬಿರೋ ಭತ್ತಗಳು ಕೂಡ ಗಟ್ಟಿ ಭತ್ತ ತರಾನೇ ಕಾಣ್ತಾ ಇರುತ್ತೆ, ಆದ್ರೆ ಅದು ಬಿತ್ತನೆ ಮಾಡಿದಾಗ ಆ ಮೊಳಕೆ ಒಡೆದ್ರೂ ಕೂಡ ಸಸಿಯಾಗಿ ಅದು ಬರಲ್ಲ. ಸೊ ಅಂತ ಸಂದರ್ಭದಲ್ಲಿ ಉಪ್ಪು ನೀರಿನ ವಿಧಾನವನ್ನು ಬಳಸಿ ಉತ್ಕೃಷ್ಟವಾದ ಬೀಜಗಳನ್ನ ಆಯ್ಕೆ ಮಾಡ್ಕೋಬಹುದು. ರೈತರೇ ಭತ್ತದ ಬಿತ್ತನೆ ಬೀಜಗಳನ್ನ ಮುಂದಿನ ಸರಿ ಬೆಳಿಬೇಕಾದ್ರೆ ಬಳಸ್ಕೊಂತ ಸಂದರ್ಭಗಳಲ್ಲಿ ಉಪ್ಪು ನೀರಿನ ಪದ್ಧತಿ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, ಒಂದು 5 ಲೀಟರ್ ನೀರಿಗೆ 1 kg ಉಪ್ಪನ್ನು ಹಾಕಿ ಕರಗಿಸ್ಕೋಬೇಕು, ಅಥವಾ 10 ಲೀಟರ್ ನೀರಿಗೆ 2 kg ಉಪ್ಪು, 20 ಲೀಟರ್ಗೆ 4 kg ಉಪ್ಪು. ಅವ್ರ ಅನುಕೂಲಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೇಕಾಗತ್ತೆ. ಯಾಕೆ ಇದು ಮಾಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಮೊಟ್ಟೆನ ನೀರಲ್ಲಿ ಹಾಕಿದ್ರೆ ಅದು ತಳಕೊಟ್ಟಾಗ್ಬಿಡುತ್ತದೆ. ಯಾಕೆ ಅಂದ್ರೆ ನೀರಿನ ಸಾಂದ್ರತೆ ಮೊಟ್ಟೆ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಉಪ್ಪನ್ನ ಹಾಕಿದಾಗ ನೀರಿನ ಸಾಂದ್ರತೆ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಡೆಡ್ ಸೀನಲ್ಲಿ ಕೇಳ್ತೀವಲ್ಲ, ನಾವ್ಯಾಕೆ ಕೇಳ್ತೀವಿ ಅಂತಂದ್ರೆ, ಅದ್ರ ಸಾಂದ್ರತೆ ನಮ್ಮ ದೇಹದ ಸಾಂದ್ರತೆಗಿಂತ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ತೇಲಕ್ ಸ್ಟಾರ್ಟ್ ಮಾಡ್ತೀವಿ. ಈ ತತ್ವವನ್ನು ಆಧರಿಸಿಕೊಂಡು ಎಕರೆಗೆ 25 kg ಭತ್ತ ಬೇಕಾಗುತ್ತೆ, ನನ್ನ ಹತ್ರ 4 ಎಕರೆ ಇದೆ ಅಂದ್ರೆ 100 kg ಭತ್ತ ಬೇಕಾಗುತ್ತೆ, ಅವಾಗ ನೀವು ಒಂದು 20 ಲೀಟರ್ ನೀರಿನಲ್ಲಿ ಮಾಡ್ಕೊಂಡ್ರೆ ಬೇಗ ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಬಹುದು. ಈ ಉಪ್ಪು ನೀರಿನ ಮಿಶ್ರಣ ರೆಡಿ ಆದ್ಮೇಲೆ ಒಂದ್ ಮೊಟ್ಟೆನ ಬಿಡಬೇಕು. ಮೊಟ್ಟೆ ಏನಾದ್ರೂ ಮುಳುಗ್ತು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಮಿಶ್ರಣವಾದ ಸಾಂದ್ರತೆಯನ್ನ ಜಾಸ್ತಿ ಮಾಡಬೇಕು. ಮೊಟ್ಟೆ ಯಾವಾಗ ತೇಲಕ್ ಸ್ಟಾರ್ಟ್ ಮಾಡುತ್ತೋ ಅವಾಗ ಉಪ್ಪಿನ ದ್ರಾವಣ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಬಿತ್ತನೆ ಬೀಜಗಳನ್ನ ಉಪ್ಪು ನೀರಲ್ಲಿ ಹಾಕಿ ತಿರುಗಿಸಿದಾಗ ಈ ಗಟ್ಟಿ ಕಾಳುಗಳೆಲ್ಲ ತಳಭಾಗಕ್ಕೆ ಸೆಟಲ್ ಆಗ್ತವೆ. ಜಳ್ ಕಾಳುಗಳು, ಅರ್ಧ ತುಂಬಿರ್ತಕ್ಕಂಥ ಕಾಳುಗಳು, ಮುಕ್ಕಾಲು ತುಂಬಿರ್ತಕ್ಕಂಥ ಕಾಳುಗಳೆಲ್ಲ ನೀರಿನ ಮೇಲೆ ತೇಲ್ತಾ ಇರ್ತವೆ. ಆ ತೇಲ್ತಕ್ಕಂಥ ಬೀಜಗಳನ್ನೆಲ್ಲ ಹೊರಗಡೆ ಹಾಕ್ಬೇಕು. ಗಟ್ಟಿ ಕಾಳುಗಳನ್ನ ತಗೊಂಡು ಶುದ್ಧವಾದಂತ ನೀರಿನಲ್ಲಿ 1-2-3 ಸರಿ ಅದನ್ನ ತೊಳೆದು ಬಿಟ್ಟು ಬಿತ್ತನೆ ಬೀಜಕ್ಕೆ ಬಳಸ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಉತ್ಕೃಷ್ಟವಾದ ಬಿತ್ತನೆ ಬೀಜಗಳನ್ನ ಉಪ್ಪು ನೀರಿನ ದ್ರಾವಣದಿಂದ ಸಪರೇಟ್ ಮಾಡಿ ಬಳಸ್ಕೋಬಹುದು. ಅಂದ್ರೆ ಅಮ್ಮಮ್ಮ ಅಂದ್ರೆ ಎಷ್ಟೊತ್ತು ಬಿಡಬಹುದು ಉಪ್ಪು ನೀರಿನಲ್ಲಿ ಬೀಜಗಳನ್ನ? ಅದೇನಿಲ್ಲ ಸರ್, ನೀರ್ಗೆ ಹಾಕುತ್ತಾ 2-3 ನಿಮಿಷದಲ್ಲಿ ಅದು ಸೆಟಲ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 5 ನಿಮಿಷದೊಳಗೆಲ್ಲ ಕರೆಕ್ಟ್ ಆಗಿ ಸೆಟಲ್ ಆಗುತ್ತೆ. ಜಳ್ಳು ಕಾಳುಗಳು ಮೇಲಿರ್ತೇವೆ, ಅದನ್ನ ತೆಗೆದು ಹೊರಗಾಕಿ ಗಟ್ಟಿ ಕಾಳುಗಳು ಈ ದ್ರಾವಣ ಬಸ್ತ್ಕೊಂಡು ನಾವು ಇವನ್ನು ತೊಳಿಬೇಕಾಗತ್ತೆ. ಈ ದ್ರಾವಣನ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಲಾಟ್ ಸೀಡ್ಸ್ಗೆ ಬೆಳೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಜಾಸ್ತಿ ಹೊತ್ತು ಬಿಡೋದು ಕಷ್ಟನೇ ಅಲ್ವೇ ಉಪ್ಪು ನೀರಿನಲ್ಲಿ ಬೀಜ? ಜಾಸ್ತಿ ಹೊತ್ತು ಬಿಡಬಾರದು, ಇದೆಲ್ಲ ಒಂದು 5-10 ನಿಮಿಷದಲ್ಲಿ ಮುಗಿದೋಗುತ್ತೆ. ನಂತರ ಶುದ್ಧವಾದಂತ ನೀರಲ್ಲಿ 2-3 ಸಾರಿ ಚೆನ್ನಾಗಿ ತೊಳಿಬೇಕು. ಆ ನಂತರ ನೀರಲ್ಲಿ ನೆನೆಯಾಕೋದು ಪ್ರೋಸೆಸ್ ಇರ್ತಲ್ಲ, ಇಮಿಡಿಯೇಟ್ ಆಗಿ ನೀರಲ್ಲಿ ನೆನೆ ಹಾಕೊಂಡು ಅದರ ಶುದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಜೊಳ್ಳು ಬೀಜಗಳನ್ನ ಪ್ರತ್ಯೇಕಿಸಬೇಕು. ಆಮೇಲೆ ಈ ಬೀಜಗಳನ್ನ ಹೇಗೆ ಹದಗೊಳಿಸಬೇಕು ಮತ್ತೆ ಬೀಜೋಪಚಾರ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ರೈತ ಬಾಂಧವರು ಭತ್ತ ಬೇಸಾಯದಲ್ಲಿ ಸಾಂಪ್ರದಾಯಿಕವಾಗಿ ಭತ್ತವನ್ನು ಬಿತ್ತನೆ ಮಾಡೋಕ್ಕೆ ಮುಂಚೆ 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕ್ಸ್ತಾರೆ. ಅದಾದ್ಮೇಲೆ ನೀರನ್ನೆಲ್ಲ ಹೊರಗಡೆ ತೆಗೆದು ಏನಾದರೂ ಬೀಜೋಪಚಾರವಿದ್ರೆ ಬೀಜೋಪಚಾರ ಮಾಡ್ತಾರೆ. ಈಗ ನನ್ನ ಊರಿನಲ್ಲಿ ಅಥವಾ ನನ್ನ ಗದ್ದೆನಲ್ಲಿ ನನ್ನ ವಿಲೇಜ್ನಲ್ಲಿ ಸಾಮಾನ್ಯವಾಗಿ ಬೆಂಕಿ ರೋಗ ತಗಲ್ತಾ ಇದೆ ಅಂತಂದ್ರೆ ಅದಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಾವು ಅಟ್ಲೀಸ್ಟ್ 1-1.5 ತಿಂಗಳು ರೋಗ ಬರೋದನ್ನ ತಡೆಗಟ್ಟಬಹುದು, ಕಡಿಮೆ ಖರ್ಚಿನಲ್ಲಿ ತಡೆಗಟ್ಟಬಿಡ್ಬಹುದು. ಸೊ ಅಂತ ಸಂದರ್ಭದಲ್ಲಿ 24 ಗಂಟೆಗಳು ನೀರಿನಲ್ಲಿ ನೆನೆ ಹಾಕಿದ್ದಂತ ಬೀಜಗಳನ್ನು ಹೊರಗಡೆ ತೆಗೆದು ನೀರೆಲ್ಲ ಕಂಪ್ಲೀಟ್ ಬಸಿದ್ಮೇಲೆ 1 kg ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ ಅಥವಾ 2 ಗ್ರಾಂನಷ್ಟು ನೇಟಿವ್ ಅನ್ನ ಮಿಶ್ರಣ ಮಾಡಿ ಟ್ರೀಟ್ಮೆಂಟ್ ಮಾಡಿ ಆ ಬೀಜಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಗೋಣಿಚೀಲದಲ್ಲಿ ಹಾಕಿ ಗಟ್ಟಿಯಾಗಿ ಕಟ್ಟಿ 1-2 ದಿನಗಳು ಅಂದ್ರೆ 48 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ಇದು ಬಿಟ್ಟಾದ್ಮೇಲೆ ಅದು ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದ ಆದ್ಮೇಲೆ ಸಸಿ ಮಡಿಗಳೆಲ್ಲ ತಗೊಂಡೋಗಿ ಅದನ್ನ ಬಿತ್ತನೆ ಮಾಡಿ ನಾವು ಬೆಳೆಸ್ಕೊಂಡು ಅದನ್ನ ಕಿತ್ತು ನಾಟಿ ಮಾಡಬೇಕಾಗತ್ತೆ. ಆನಂತರ ಕೆಲವು ರೈತರುಗಳು ಏನ್ ಮಾಡ್ಬೇಕಾಗತ್ತೆ, ಈಗ ಬಿತ್ತನೆ ಬೀಜಕ್ಕೆ ಜೈವಿಕ ಗೊಬ್ಬರಗಳಾದಂತ ಅಜೋಸ್ಪೈರ್ಲಿಮ್ ನಾವೇನು ಟ್ರೀಟ್ ಮಾಡ್ತೀವಿ ಅನ್ನೋದಾದ್ರೆ ರಾಸಾಯನಿಕಗಳನ್ನ ಟ್ರೀಟ್ ಮಾಡದ ಒಂದು 5-6 ಗಂಟೆಗಳು ಬಿಟ್ಟು ಅಥವಾ ಮೊಳಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಬೀಜಗಳಿಗೆ ಈ ಜೈವಿಕ ಗೊಬ್ಬರಗಳನ್ನ ಹಾಕಿ ನಾವು ಬಿತ್ತನೆಯನ್ನು ಕೂಡ ಮಾಡ್ಕೋಬಹುದು. ಆಮೇಲೆ ಈ ಸಸಿಮಡಿಗಳನ್ನು ತಯಾರು ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಸಸಿಮಡಿಯನ್ನ ಯಾವ ಕ್ರಮ ಅನುಸರಿಸಿ ಮಾಡ್ಕೋಬೇಕಾಗತ್ತೆ? ಸಾಂಪ್ರದಾಯಿಕವಾಗಿ ಗದ್ದೆ ಕ್ರಿಯೇಟ್ ಮಾಡಿ ಅಲ್ಲಿ ಕೆಸರಿ ಮಾಡಿ ಸಸಿ ಮಂಡಿಗಳನ್ನ ನಾವು ತಯಾರು ಮಾಡ್ಕೊಡ್ತೀವಿ ಅಥವಾ ಬೆಳೆಸ್ಕೊತೀವಿ. ಒಂದು ಎಕರೆಗೆ ಸುಮಾರು 4 ಗುಂಟೆ ಜಾಗ ಬೇಕಾಗುತ್ತೆ. ಈ 4 ಗುಂಟೆ ಜಾಗದಲ್ಲಿ ನಾವು ಸಸಿ ಮಡಿಗಳನ್ನ ಮಾಡಿಕೊಂಡು ಸಸಿಗಳನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಈ 4 ಗುಂಟೆ ಜಾಗಕ್ಕೆ ಒಂದು 1/2 ಟನ್ನಷ್ಟು ಚೆನ್ನಾಗಿ ಕೊಳತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದನ್ನು ಕೆಸರು ಮಾಡಿ ಅಲ್ಲಿಂದ ನಾವು ಸಸಿ ಮಡಿಗಳನ್ನ ಮಾಡ್ಕೋಬೇಕು. 1 ಮೀಟರ್ ಅಗಲ ಅಥವಾ 4 ಅಡಿ ಅಗಲ, 4 ಇಂಚ್ ಎತ್ತರವಾದಂಥ, ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಉದ್ದದಂಥ ಬೆಡ್ಗಳನ್ನ ನಾವು ಮಾಡ್ಕೋಬೇಕು. ಬೆಡ್ಗಳನ್ನ ಮಾಡ್ಕೊಂಡಾದ್ಮೇಲೆ ಬಿತ್ತನೆ ಬೀಜವನ್ನ ಹಾಕಿ ಬಿತ್ತನೆ ಮಾಡಿ ಅಲ್ಲಿ ಸಸಿಗಳನ್ನ ಬೆಳೆಸಬೇಕಾಗತ್ತೆ. ಈ ಪ್ರತಿ ಎಕರೆಗೆ 4 ಗುಂಟೆ ಜಾಗ ಬೇಕಾಗುತ್ತೆ ಸಸಿ ಮಡಿ. ಸೊ ಇಲ್ಲಿ ಎಷ್ಟು ಬೆಡ್ಗಳು ಪ್ರಿಪೇರ್ ಆಗುತ್ತೋ ಆ ಎಲ್ಲ ಬೆಡ್ಗಳಿಗೆ ಒಂದು 4 ಕೆಜಿ ಯೂರಿಯಾ, 5-6 ಕೆಜಿ ರಾಕ್ ಪಾಸ್ಪೇಟು, 1.5 ಕೆಜಿಯಷ್ಟು ಪೊಟ್ಯಾಷಿಯಂ ಗೊಬ್ಬರವನ್ನು ಕೊಟ್ಟು ನಾವು ಸಸಿ ಮಡಿಗಳನ್ನ ತಯಾರು ಮಾಡ್ತು ಅಂತಂದ್ರೆ ಉತ್ಕೃಷ್ಟವಾದಂತಹ ಸಸಿ ಅಥವಾ ಗಿಡಗಳು ನಮ್ಗೆ ಸಿಗುತ್ತೆ. ಅದನ್ನು ಕಿತ್ತು ನಾವು ನಾಟಿ ಮಾಡ್ಕೋಬಹುದು. 20-25 ದಿವಸಗಳು ವಯಸ್ಸಾದಂತ ಗಿಡಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಇತ್ತೀಚೆಗೆ ಈ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಯಂತ್ರಗಳನ್ನ ಬಳಸಿ ನಾಟಿ ಮಾಡ್ಕೋತಾರೆ. ಸೊ ಅಂತವ್ರು ಏನ್ ಮಾಡ್ಬೇಕಾಗತ್ತೆ, ಒಂದ್ ಎಕರೆಗೆ ಈಗ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ 100-120 ಟ್ರೇಗಳಲ್ಲಿ ನಾವು ಸಸಿ ಮಡಿಯನ್ನ ಮಾಡ್ಕೋಬೇಕಾಗತ್ತೆ. ಈ ಟ್ರೇಗಳಿಗೆ ನಾವು ತುಂಬಬೇಕಾದ್ರೆ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಚೆನ್ನಾಗಿರೋ ಮಣ್ಣು ಅದನ್ನು ಒಂದು ಪ್ರಮಾಣ ತಗೊಂಡು ಇನ್ನೊಂದು ಪ್ರಮಾಣ ಅಷ್ಟೇ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಥವಾ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರವನ್ನ 1:1 ಮಿಶ್ರಣ ಮಾಡ್ಕೊಂಡು ಆ ಟ್ರೇಗಳ ಒಟ್ಟಿಗೆ ಬರೋ ತನಕ ಫಿಲ್ ಮಾಡ್ಬೇಕಾಗತ್ತೆ. ಫಿಲ್ ಮಾಡಿ ಆ ಬಿತ್ತನೆ ಬೀಜಗಳನ್ನ ಬಿತ್ತಿ ಅದಕ್ಕೆ ವಾಟರಿಂಗ್ ಮಾಡಿಕೊಂಡು ಟ್ರೇಗಳಲ್ಲಿ ನಾವು ಸಸಿ ಮಡಿಗಳನ್ನ ಬೆಳೆಸ್ಕೋಬೇಕು. ಆದ್ರೆ ಟ್ರೇನಲ್ಲಿ ಸ್ವಲ್ಪ ಬೇಗನೆ ನಾಟಿ ಮಾಡಬೇಕಾಗತ್ತೆ. ಒಂದು 15-18 ದಿನ ವಯಸ್ಸಾಗಿರ್ತಕ್ಕಂಥ ಸಸಿಗಳನ್ನ ನಾವು ನಾಟಿಗೆ ಬಳಸ್ಕೋಬೇಕು. ಯಂತ್ರಗಳನ್ನ ಬಳಸಿ ನಾಟಿನ ಬಳಸ್ಕೊಂಡು ನಾವು ನಾಟಿ ಮಾಡಬಹುದು. ಇನ್ನು ನಾವು ಸಸಿ ಮಡಿ ತಯಾರಿಕೆಯನ್ನ ಮಾಡಿಕೊಂಡು ಬೀಜ ಬಿತ್ತಿದ್ದಾದ್ಮೇಲೆ ಗದ್ದೆ ತಯಾರಿಕೆಗೂ ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಗದ್ದೆ ತಯಾರಿಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಗದ್ದೆ ತಯಾರಿಕೆ ತುಂಬಾ ಚೆನ್ನಾಗಿ ನಾವು ಭತ್ತ ಬೆಳಿಬೇಕು ಅನ್ನೋದಾದ್ರೆ ಅಥವಾ ಕಳೆಗಳನ್ನ ಕೂಡ ನಾವು ಬಹಳ ನಿಯಂತ್ರಣದಲ್ಲಿ ಇಡಬೇಕು ಅನ್ನೋದಾದ್ರೆ ಬೇರೆ ಎಲ್ಲಾ ಬೆಳೆಗಳಲ್ಲಿ ಮಾಡದಂಗೆ ಒಂದು ಇಲ್ಲೂ ಕೂಡ ಒಂದು ಮಾಗಿ ಉಳುಮೆಯನ್ನ ಮಾಡಿ ಕಳೆ ರೋಗ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಸಸಿ ಮಡಿ ಮಾಡೋ ಸಂದರ್ಭದಲ್ಲೇ ನಾವೇನ್ ಮಾಡಬೇಕು ಅಂತಂದ್ರೆ ಮುಂಚೆನೆ ಒಂದು ಡಿಪ್ಲೋಯಿಂಗ್ ಮಾಡಾದ್ಮೇಲೆ ಗದ್ದೆಯನ್ನು 1 ಸಾರಿ ಕೆಸರು ಮಾಡಬಹುದು, ಬಹಳ ಸೂಕ್ತ. ಯಾಕಂದ್ರೆ ಅಂತ ಟೈಮಲ್ಲೇ ಹಸಿರೆಲೆ ಗೊಬ್ಬರಗಳನ್ನಾದ್ರೂ ಬೆಳೆದಿದ್ರೆ ಅದನ್ನ ಮಣ್ಣಿಗೆ ಸೇರಿಸಿ ಉಳುಮೆ ಮಾಡಬೇಕಾಗತ್ತೆ. ನಾವು ಬೆಳೆಸಿಲ್ಲ ಅಂತಂದ್ರೆ ನಮ್ಮ ಬದುಗಳಲ್ಲಿ ಬೆಳೆದಿರ್ತಕ್ಕಂಥ ಗೊಬ್ಬರದ ಮರ, ಸುಬಾಬುಲ್ಲು, ಒಂಗೆ ಗಿಡ ಅಥವಾ ಎಕ್ಕದ ಗಿಡ, ಯುಪಟೋರಿಯಂ ಕಳೆಗಳು ಇವನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಕಳಿಸ್ಬೇಕು. ಅವನ್ನ ಗದ್ದೆಗೆ ಸೇರಿಸಿ ಒಂದ್ ಸರಿ ಕೆಸರು ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಒಂದ್ ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿ 1 ಸಾರಿ ಕೆಸರು ಮಾಡಿ 15-20 ದಿನಗಳ ಕಾಲ ಬಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ ಈ ಎಲ್ಲಾ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಕಾಂಪೋಸ್ಟ್ ಗಳಾಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಮಣ್ಣಿಗೆ ಸೇರಿಸಿ ಕೆಸರು ಮಾಡಿಬಿಟ್ರೆ ಅದು ಚೆನ್ನಾಗಿ ಕೊಳ್ತು ಅದರಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆ ಆಗ್ತವೆ. ನಾವು ಗಿಡ ನೆಟ್ಟಿದ ತಕ್ಷಣ ಅಥವಾ ಭತ್ತ ಬಿತ್ತನೆ ಮಾಡಿದ ತಕ್ಷಣ ಆ ಎಲ್ಲ ಪೋಷಕಾಂಶಗಳು ಬೆಳೆಯುವಂತ ಸಸಿಗಳಿಗೆ ಸಿಗ್ತವೆ. ಹಾಗಾಗಿ ಗಿಡ ಪ್ರಾರಂಭದಲ್ಲೇ ಚೆನ್ನಾಗಿ ಚೆನ್ನಾಗಿ ಬೆಳೆದು ಒಳ್ಳೆ ತೆಂಡೆಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು. ಗಿಡ ಸದೃಢವಾಗಿ ಬೆಳೆದು ಒಳ್ಳೆ ಆರೋಗ್ಯವಂತವಾಗಿ ಬೆಳೆಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಒಂದ್ಸರಿ ನಾವು ಗದ್ದೆಯ ತಯಾರಿಕೆ ಮಾಡ್ಕೊಂಡ್ಮೇಲೆ ಸರಿಯಾದಂಥ ಕ್ರಮವನ್ನು ಅನುಸರಿಸಿ ನಾಟಿ ಮಾಡಬೇಕಾಗತ್ತೆ. ಈ ಸಸಿ ನಾಟಿ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರ? ನಾಟಿ ಕ್ರಮ ಅಂದ್ರೆ ಈಗಾಗಲೇ ತಿಳಿದಾಗೆ ಕನೈಸರ್ ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ಯಂತ್ರಗಳನ್ನು ಬಳಸಿ ನಾಟಿಯನ್ನು ಮಾಡ್ಕೋಬಹುದು. ಭತ್ತದಲ್ಲಿ ನಿರ್ದಿಷ್ಟವಾದ ವಿಸ್ತೀರ್ಣದಲ್ಲಿ ಅಂದ್ರೆ 1 ಮೀಟರ್ ಸ್ಕ್ವೇರ್ನ ಏರಿಯಾದಲ್ಲಿ 50 ಗುಣಿಗಳು ಬರುವಾಗೆ ನಾವು ನಾಟಿ ಮಾಡಬೇಕು. ಅವಾಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಒಂದು ಎಕರೆ ಇಳುವರಿ ಬರುತ್ತೆ 20 ಕ್ವಿಂಟಲ್ 25 ಕ್ವಿಂಟಲ್, ಆ ತಳಿಗಳನ್ನ ಆಧರಿಸಿ ನಮ್ಗೆ ಇಳುವರಿ ಸಿಗುತ್ತೆ. ಈಗ ಕೆಲವರು ಏನ್ ಮಾಡ್ತಾರೆ, ಕಾರ್ಮಿಕರು ಬೇಗ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ, ಬೇಗ ಫಾಸ್ಟ್ ಆಗಿ ನಾಟಿ ಮುಗಿದೋಗ್ಲಿ ಅಂತ ದೂರ ದೂರಕ್ಕೆ ಗಿಡಗಳನ್ನ ಇರ್ತಕ್ಕಂಥದ್ದಿರುತ್ತೆ ಸಸಿಗಳನ್ನ. ಸರಿಯಾದ ಪ್ರಮಾಣದ ಸಸ್ಯಗಳು ಒಂದು ನಿರ್ದಿಷ್ಟವಾದ ಏರಿಯಾದಲ್ಲಿ ಇರಲಿಲ್ಲ ಅಂದ್ರೆ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಂಚೂರು ಗಮನದಲ್ಲಿ ಇಟ್ಕೋಬೇಕು. ಒಟ್ಟಿನಲ್ಲಿ 1 ಚದರ ಮೀಟರ್ ಅಳತೆಯ ಜಾಗದಲ್ಲಿ 50 ಗುಣಿಗೆ ಬರುವ ರೀತಿಯಲ್ಲಿ ನಾವು ನಾಟಿ ಮಾಡಬೇಕು. ಮತ್ತೆ ಸೂಕ್ತವಾಗಿ 25-25 ದಿನಗಳ ವಯಸ್ಸಿನ ಸಸಿಗಳನ್ನೇ ನಾಟಿ ಮಾಡಬೇಕು. ಒಂದು ವೇಳೆ ನಾಟಿ ಡಿಲೇ ಆಯ್ತು ಅನ್ನೋದಾದ್ರೆ, ವಯಸ್ಸಾಗಿದೆ ಗಿಡಗಳಿಗೆ ಅನ್ನೋದಾದ್ರೆ, 1 ಗುಣಿಗೆ 2 ಸಸಿ 3 ಸಸಿ ನಾಟಿ ಮಾಡುವಂತ ಜಾಗದಲ್ಲಿ 3-5 ಗಿಡಗಳನ್ನ ನಾಟಿ ಮಾಡೋದ್ರಿಂದ ಕಾಂಪ್ರಮೈಸ್ ಆಗದಂಗೆ ಅಥವಾ ಲಾಸ್ ಅನ್ನ ನೋಡಿದಂಗೆ ಉತ್ತಮ ಇಳುವರಿಯನ್ನ ನಾವು ಪಡ್ಕೋಬಹುದು. ಸಾಧಾರಣವಾಗಿ ಏನ್ ಅಂತರವನ್ನ ನಾವು ಪಾಲಿಸಬೇಕಾಗತ್ತೆ ಸಾಲಿನಿಂದ ಸಾಲಿಗೆ ಮತ್ತೆ ಸಸಿಯಿಂದ ಸಸಿಗೆ? ಈಗ ಶಿಫಾರಸು ಮಾಡಿರುವಂತೆ ಸಾಲಿನಿಂದ ಸಾಲಿಗೆ 8 ಇಂಚು ಮತ್ತೆ ಗಿಡದಿಂದ ಗಿಡಕ್ಕೆ 4 ಇಂಚು ಅಂತರವನ್ನು ಕಾಪಾಡಿಕೊಂಡು ನಾವು ಈ ಲೆಕ್ಕಾಚಾರದಲ್ಲಿ ನಾಟಿಯನ್ನು ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಪ್ರಾರಂಭದಲ್ಲೇ ಸ್ವಲ್ಪ ತಳ್ಳಿಗೆ ನೀರನ್ನ ನಿಲ್ಲಿಸಬೇಕಾಗತ್ತೆ. ಹೌದು ಸರ್. ಏಕೆಂದ್ರೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಸಸಿಗಳು ಅಲ್ವಾ? ಎಸ್ ಸರ್. ಮತ್ತೆ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಹೆಚ್ಚು ಇಳುವರಿಯನ್ನು ಕೊಡೋದ್ರಿಂದ ಪ್ರಾರಂಭದಲ್ಲೇ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ, ಎಲೆ ಗೊಬ್ಬರ ಇದೆಲ್ಲ ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗುತ್ತೆ. ಭತ್ತವು ಕೂಡ ಪೋಷಕಾಂಶಗಳಿಗೆ ಚೆನ್ನಾಗಿ ಸ್ಪಂದನೆ ಮಾಡುತ್ತೆ. ಸೊ ನಾವು ಸಾವಯವ ರೀತಿಯಲ್ಲೂ ಇದಕ್ಕೆ ಪೋಷಕಾಂಶಗಳನ್ನು ಒದಗಿಸಬಹುದು. ರಾಸಾಯನಿಕ ರೂಪದಂತ ಗೊಬ್ಬರಗಳನ್ನು ಕೊಟ್ಟು ಪೋಷಕಾಂಶಗಳನ್ನು ಭತ್ತದ ಬೆಳೆಗೆ ಕೊಡಬಹುದು. ನಾನು ಈಗಾಗಲೇ ತಿಳಿಸ್ಕೊಟ್ಟಿರುವಂತೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ ಮಣ್ಣಿಗೆ ಸೇರಿಸಿ ಅಥವಾ ಬದುಗಳಲ್ಲಿ ಬೆಳೆದಿರತಕ್ಕಂತ ಮರಗಳಲ್ಲಿ ಎಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹಾಕಿ ಕೊಳಸಿ ಸೇರಿಸಬಹುದು. ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಬಹುದು. ಅದು ಎಕರೆಗೆ ಒಂದು 4 ಟನ್ನಷ್ಟು ಬಳಸಿದ್ರೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಮತ್ತು ಪೋಷಕಾಂಶಗಳನ್ನು ನಾವು ಭತ್ತದ ಬೆಳೆಗೆ ಕೊಟ್ಟಾಗುತ್ತೆ. ಇದಕ್ಕಿಂತ ಮುಂದುವರೆದು ಮಲೆನಾಡಿನಲ್ಲಿ ಅದರಲ್ಲೂ ಕೊಡಗು ಜಿಲ್ಲೆಗೆ ಪ್ರತಿ ಎಕರೆಗೆ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ, 36 ಕೆಜಿ ಪೊಟ್ಯಾಷನ್ ಶಿಫಾರಸು ಮಾಡಿದ್ದೇವೆ. ಈ ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ 65 ಕೆಜಿ ಯೂರಿಯಾ, 80 ಕೆಜಿ ರಾಕ್ ಫಾಸ್ಫೇಟ್ ಮತ್ತೆ 60 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಷನ್ ಬಳಸಬೇಕಾಗುತ್ತೆ. ಅಥವಾ DAP ರೂಪದಲ್ಲಿ ಕೊಡೋದಾದ್ರೆ 65 ಕೆಜಿ DAP, 30-32 ಕೆಜಿ ಯೂರಿಯಾ, 60 ಕೆಜಿ MOP ಬಳಸಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಭತ್ತಕ್ಕೆ ಕೊಡಬಹುದು. ಈ ಗೊಬ್ಬರದ ಪ್ರಮಾಣದಲ್ಲಿ 50% ಸಾರಜನಕ ಪೂರ್ತಿ ರಂಜಕ ಮತ್ತೆ ಪೂರ್ತಿ ಪೊಟ್ಯಾಷನ್ ಬಿತ್ತನೆ ಟೈಮು ಅಥವಾ ನಾಟಿ ಮಾಡೋ ಟೈಮಲ್ಲಿ ಮಣ್ಣಿಗೆ ಸೇರಿಸಿ ನಾಟಿ ಮಾಡಬೇಕಾಗುತ್ತೆ. ಇನ್ನು ಉಳಿದಂತ 50% ಸಾರಜನಕವನ್ನ 2-3 ಕಂತುಗಳಲ್ಲಿ ತೆಂಡೆ ಹೊಡೆಯೋ ಟೈಮಲ್ಲಿ ಅದಾದ ಒಂದು 10-15 ದಿವಸ ಬಿಟ್ಟು ಅಥವಾ ಹೂ ಬರೋಕ್ಕೆ ಒಂದು 2-3 ದಿನಗಳ ಮುಂಚೆ ಗೊಬ್ಬರವನ್ನ ಮೇಲ್ಗೊಬ್ಬರವಾಗಿ ಕೊಡೋದ್ರಿಂದ ಸಕಾಲಕ್ಕೆ ಅದಕ್ಕೆ ಸಾರಜನಕ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿ ಸದೃಢವಾಗಿ ಬೆಳೆ ಬೆಳೆದು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷಣೆ ಮಾಡಬಹುದು. ಅಂದ್ರೆ ಇದ್ರ ಜೊತೆಗೇನೆ ನೀರಿನ ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಾವು. ಹೌದು, ಅದ್ರ ಜೊತೆಗೇನೆ ಸರ್ ಇತ್ತೀಚಿನ ದಿನಗಳಲ್ಲಿ ಭತ್ತ ಬೆಳೆಯುವಂತ ಎಲ್ಲಾ ತಾಕುಗಳಲ್ಲಿ ಈ ಜಿಂಕ್ನ ಕೊರತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸತುವಿನ ಕೊರತೆ. ಹಾಗಾಗಿ ಪ್ರತಿ ಎಕರೆಗೆ ನಾವು ಒಂದು 8 ಕೆಜಿ ಜಿಂಕ್ ಅನ್ನ ನಾವು 3 ಬೆಳೆಗೆ ಒಂದು ಸರ ಆದ್ರೂ ಕೊಡಬೇಕಾಗತ್ತೆ. ಮೂರು ಸೀಸನ್ಗೆ ಒಂದ್ ಸರ ಆದ್ರೂ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಅಜೋಲವನ್ನು ಕೂಡ ಭತ್ತದ ಗದ್ದೆಗಳಲ್ಲಿ ಬೆಳೆಸಿ ಅದನ್ನ ಗೊಬ್ಬರವಾಗಿ ಬಳಸ್ಕೋಬಹುದು. ಅಂದ್ರೆ ಸತುವಿನ ಸಲ್ಫೇಟ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಸತುವಿನ ಸಲ್ಫೇಟ್ ರೂಪದಲ್ಲಿ ಕೊಡಬೇಕಾಗತ್ತೆ. ಇಂದು ಒಂದು ವೇಳೆ ಅದನ್ನ ನಾವು ಮಣ್ಣಿಗೆ 8 ಕೆಜಿ ಸೇರಿಸಿಲ್ಲ ಅಥವಾ ಸತುವಿನ ಸಿಂಪ್ಟಮ್ಸ್ ಗಳೇನಾದ್ರು ಬಂತು, ಎಳೆ ಬಿಳಿಯಾಗಿ ಬೆಳೆಸಿಕೊಳ್ಳೋದು ಆತರ ಏನ ಇದ್ದಾಗ ಅಂದಾಗ 2-3 ಗ್ರಾಂ ಸತುವನ್ನ ನೀರಿನಲ್ಲಿ ಬೆರೆಸ್ಕೊಂಡು ಇಮಿಡಿಯೇಟ್ ಎಕ್ಸ್ಪ್ರೇ ತಗೊಂಡ್ರು ಕೂಡ ನ್ಯೂನತೆಗಳನ್ನ ನಾವು ಬಗೆಹರಿಸಬಹುದು. ಇನ್ನ ಕಳೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳು ಬರ್ತವೆ ಭತ್ತದ ಗದ್ದೆನಲ್ಲಿ. ಇದಕ್ಕೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಕೊಡಗಿನಲ್ಲಿ ಈ ಭತ್ತದ ಗದ್ದೆಗಳಲ್ಲಿ ನಾವು ಈ ಗಂಡು ಭತ್ತ ಎಕನೋಕ್ಲವ ಆ ಸ್ಪೀಸೀಸ್ ಒಂದು ಕಳೆ, ಗರ್ಕೆ, ಎಮ್ಮೆ ತಲೆ ಹುಲ್ಲು, ಗೊಂಡೆ ಹುಲ್ಲು, ಕೊಳವೆ ಹುಲ್ಲು ಅಗಲವಾದ ಕಳೆಗಳನ್ನು ನಾವು ಗಮನಿಸೋದಾದ್ರೆ ಈ ಕನ್ನೆಸೊಪ್ಪು, ಬಿಳಿಕಸ, ಎಕ್ಲಿಪ್ಟಾ ಅಂತ ಕರಿತೀವಿ, ನೆಲನೆಲ್ಲಿ ಗಿಡ, ಐಡಿಲ್ಲ ಗಿಡಗಳು, ಒಂದೆಲ್ಗ, ಈ ತರದ ಕಳೆಗಳನ್ನ ನಾವು ಬಹಳ ಯಥೇಚ್ಛವಾಗಿ ಕಾಣ್ತಿದ್ದೀವಿ. ಈ ಕಳೆಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಉತ್ತಮವಾಗಿ ಆಳ ಉಳುಮೆ ಮಾಡಿ ಕೆಸರು ಮಾಡಿ ಅವನ್ನೆಲ್ಲ ಕಂಪ್ಲೀಟ್ ಮಣ್ಣೊಳಗೆ ಸೇರಿಸಿ ಕೊಳೆಯಾಗಿ ಮಾಡ್ಕೊಂಡು ಭತ್ತ ಬಿತ್ತನೆ ಮಾಡಿದ್ರು ಕೂಡ ಒಂದಷ್ಟು ಮಟ್ಟಿಗೆ ನಾವು ಕಳೆಯನ್ನ ಹತೋಟಿಯಲ್ಲಿ ಇಡಬಹುದು. ಮತ್ತೆ ಕಾರ್ಮಿಕರ ಅವೈಲಬಿಲಿಟಿಯಲ್ಲಿ ಇದೆ ಅದನ್ನ ನೋಡ್ಕೊಂಡು ಕೂಡ ನಾವು ಕಾರ್ಮಿಕರನ್ನು ಬಿಟ್ಟು ಕಳೆಯ ತೆಗೆಸಬಹುದು. ಅವಾಗ ಏನಾಗುತ್ತೆ, ನಾಟಿ ಮಾಡಿದ 25-30 ದಿನಗಳಲ್ಲಿ ಒಂದ್ಸರಿ ಕಳೆಯನ್ನ ತೆಗೆಸಬೇಕಾಗುತ್ತೆ. 30-35 ದಿನಗಳಲ್ಲಿ ಮತ್ತೊಂದ್ಸರಿ ಕಳೆಯನ್ನ ತೆಗೆಸಿ ಕಳೆ ನಿರ್ವಹಣೆ ಮಾಡಬಹುದು. ಮತ್ತೆ ಸಾಲು ನಾಟಿ ಮಾಡತಕ್ಕಂತ ಪದ್ಧತಿಗಳಲ್ಲಿ ಮೆಷಿನ್ ಇಂದ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿರ್ತೀವಿ, ಅದು ಸಾಲಲ್ಲೇ ಇರುತ್ತೆ, ಲೈನ್ ಅಲ್ಲೇ ಇರುತ್ತೆ. ಸೊ ಅಂತ ಟೈಮಲ್ಲಿ ಕೋನ ವೀಡರ್ಗಳನ್ನ ಬಳಸಿ ಬಹಳ ಸುಲಭವಾಗಿ ನಾವು ಕಳೆಯನ್ನ ನಿರ್ವಹಣೆ ಮಾಡಬಹುದು. ಅಲ್ಲೇ ಕೆಸರಿನಲ್ಲಿ ಹೂತಾಕ್ಬಿಡುತ್ತೆ. ಆ ಕೋನ ವೀಡರ್ ಬ್ಲೇಡ್ಸ್ ನ ಹಂಗ್ ಡಿಸೈನ್ ಮಾಡಿರ್ತಾರೆ, ಅದು ಕಳೆನ ಕಿತ್ತು ಅದನ್ನ ಪುಡಿ ಮಾಡಿ ಅಂದ್ರೆ ಕಟ್ ಮಾಡಿ ಅದನ್ನ ಮತ್ತೆ ಮಣ್ಣೊಳಗೆ ಸೇರಿಸ್ಬಿಡುತ್ತೆ. ಸೊ ಕಳೆ ಮಣ್ಣು ಒಳಗೆ ಹೋದ ತಕ್ಷಣ ಅದಕ್ಕೆ ಏನಾಗುತ್ತೆ, ಹಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಆಗುತ್ತೆ, ಅಲ್ಲೇ ಕೊಳತು ಗೊಬ್ಬರವಾಗುತ್ತೆ. ಇದೆಲ್ಲವೂ ಆಗ್ಲಿಲ್ಲ ಅನ್ನೋದಾದ್ರೆ ನಾವು ರಾಸಾಯನಿಕಗಳನ್ನ ಬಳಸಿ ಅಥವಾ ಕಳೆನಾಶಕಗಳನ್ನ ಬಳಸಿ ನಾವು ಕಳೆಯನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ನಾಟಿ ಮಾಡಿದಂತ ಗದ್ದೆಗಳಲ್ಲಿ ಉದಯ ಪೂರ್ವ ಕಳೆನಾಶಕಗಳಾಗಿ ಅಂದ್ರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ಗಳು ಉದಯ ಪೂರ್ವ ಕಳೆನಾಶಕಗಳಾಗಿ ಸ್ವಚ್ಛ ಅಂತ ಒಂದು ಕೆಮಿಕಲ್ ಇದೆ, ಸಾತಿ ಅಂತ ಒಂದು ಕೆಮಿಕಲ್ ಇದೆ, ಮತ್ತೆ ಲ್ಯಾಂಡೆಕ್ಸ್ ಪವರ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಇವು ಕಾಮನ್ ನೇಮ್ಗಳು ಬೇರೆ ಬೇರೆ ಇದೆ, ಆದ್ರೆ ಕೆಮಿಕಲ್ ನೇಮು ಒಂದೇ ಇರುತ್ತೆ, ಪೆಟಿಲಾ ಕ್ಲೋರ್ ಅಥವಾ ಪೈರಜಾ ಸಲ್ಫರ್ ಅನ್ನ ಈ ಕಾಂಬಿನೇಷನ್ಸ್ ಅಲ್ಲಿ ಆ ಕೆಮಿಕಲ್ ಇರುತ್ತೆ ಅದರಲ್ಲಿ. ಸೊ ಇದನ್ನ ನಾವು 4 ಕೆಜಿ ಗ್ರಾನ್ಯೂಲ್ಸ್ ಅನ್ನ ಒಂದ್ ಎಕರೆಗೆ ಬಳಸಬೇಕಾಗತ್ತೆ. ಬಳಸಬೇಕಾದ್ರೆ ಗದ್ದೆಯಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ತೆಗೆದು ಈ 4 ಕೆಜಿ ಕಳೆನಾಶಕವನ್ನ ಒಂದು 20-25 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿ ಗದ್ದೆಗೆ ಸಮನಾಗಿರಿಸಿ 48 ಗಂಟೆ ಕಾಲ ಬಿಟ್ಟು ನೀರನ್ನು ಕೊಟ್ರೆ ನಾವು ಈ ಕಳೆಗಳು ಮೊಳಕೆಯೊಡೆಯತಕ್ಕಂಥ ಸಂದರ್ಭದಲ್ಲಿ ಕಳೆಯನ್ನ ನಿರ್ವಹಣೆ ಮಾಡಬಹುದು. ನಂತರದಲ್ಲಿ ಏನಾದರೂ ಕಳೆ ಮುಟ್ಟಿ ಅಲ್ಲೇ ಬೆಳೀತಾ ಇದೆ ಅನ್ನೋದಾದ್ರೆ ಉದಯೋತ್ತರ ಕಳೆನಾಶಕಗಳನ್ನ ಬಳಸ್ಕೊಂಡು ಕಳೆಗಳನ್ನ ಕಂಟ್ರೋಲ್ ಮಾಡಬಹುದು. ಈ ಉದಯೋತ್ತರ ಕಳೆನಾಶಕಗಳಲ್ಲಿ ಮುಖ್ಯವಾದವು ಯಾವ್ಯಾವಪ್ಪ ಅಥವಾ ಈಗಿನ ಪ್ರೆಸೆಂಟ್ ಅಲ್ಲಿ ನಾವು ಬಳಸ್ತಾ ಇರತಕ್ಕಂತ ಕಳೆನಾಶಕಗಳು ಅಂದ್ರೆ ನಾಮಿನಿ ಗೋಲ್ಡ್, ಇದನ್ನ 100 ml ಒಂದು ಎಕರೆಗೆ ಬಳಸಬೇಕಾಗುತ್ತೆ. ಪಿಮಿಕ್ಸ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ 8 gram ಪ್ರತಿ ಎಕರೆಗೆ ನಾವು ಬಳಸಬೇಕಾಗುತ್ತೆ. ಮತ್ತೆ ಬ್ಯೂಟಾಕ್ಲೋರ್ ಕೂಡ ಸಿಗುತ್ತೆ, ಅದನ್ನ 800 ml ಈ ಕಳೆನಾಶಕಗಳನ್ನ ಬಳಸ್ಕೊಂಡು ನಾವು ಕಳೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಅಂದ್ರೆ ದ್ರವರೂಪದ ಕಳೆನಾಶಕ ಆದ್ರೆ ಮಣ್ಣಿನ ಜೊತೆಯಲ್ಲಿ ಮಿಶ್ರ ಮಾಡಿ ಹಾಕಬೇಕಾಗತ್ತೆ. ದ್ರವ ರೂಪದ ಕಳೆನಾಶಕ ಆದ್ರೂ ಕೂಡ ಮರಳಿನ ಜೊತೆ ಮಿಕ್ಸ್ ಮಾಡಬಹುದು. ಹರಳಿನ ರೂಪದಲ್ಲಿ ಇರತಕ್ಕಂಥ ಕಳೆನಾಶಕಗಳನ್ನು ಕೂಡ ಮರಳಲ್ಲೇ ಮಿಕ್ಸ್ ಮಾಡೋದು. ಈ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಉದಯೋತ್ತರ ಕಳೆನಾಶಕಗಳನ್ನ ನಾವು ಜನರಲ್ಲಿ ಸ್ಪ್ರೇ ಮಾಡಿ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ಇಲ್ಲಿ ಗಮನಿಸಬೇಕಾದಂತ ಒಂದಂಶ ಏನಂತಂದ್ರೆ, ಮಳೆಗಾಲ ಏನಾರು ಇತ್ತು ಅಂತಂದ್ರೆ ಮಳೆಯನ್ನ ನೋಡಿಕೊಂಡು ನಾವು ಕಳೆನಾಶಕಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಟ್ ಲೀಸ್ಟ್ ಸ್ಪ್ರೇ ಮಾಡಿದ್ಮೇಲೆ 6-8 ಗಂಟೆ ಮಳೆ ಇಲ್ಲ ಅಂತಂದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವೇನು ಈಗ ಶಿಫಾರಸ್ತು ಕಳೆನಾಶಕಗಳನ್ನ ಹೇಳಿದೆ, ಅದರ ಜೊತೆಗೆ ಒಂದು ಬ್ಯಾರಲ್ಗೆ ಒಂದು 80 ml ಗಮ್ಮನ್ನು ಹಾಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಆ ಕಳೆ ನಾಶಕ ಕಳೆ ಮೇಲೆ ಅಂಟ್ಕೊಂಡು ಕಳೆಗಳನ್ನ ನಿಯಂತ್ರಿಸುವಲ್ಲಿ ಸಹಕಾರಿಯಾಗುತ್ತೆ. ಅಂದ್ರೆ ನೀರ್ನೆಲ್ಲ ಬಸ್ತೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಯಾವುದೇ ಕಳೆನಾಶಕನ ಪ್ರೀ ಎಮರ್ಜೆಂಟ್ ಆಗಿರ್ಲಿ ಪೋಸ್ಟ್ ಎಮರ್ಜೆಂಟ್ ಆಗಿರ್ಲಿ ಸ್ಪ್ರೇ ಮಾಡಬೇಕಾದ್ರೆ ನೀರನ್ನ ಬಸ್ತು ಕಳೆನಾಶಕಗಳನ್ನ ಹಾಕಬೇಕಾಗತ್ತೆ. ಇನ್ನ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಸಾಧಾರಣವಾಗಿ ನಾವು ಈ ನಾಟಿ ಮಾಡಿದ ತಕ್ಷಣದಿಂದಲೇ ನೀರಿನ ನಿರ್ವಹಣೆ ಮಾಡಬೇಕಾಗತ್ತೆ. ಇದನ್ನ ಏನೇನು ಕ್ರಮ ಅನುಸರಿಸಿ ಮಾಡಬೇಕಾಗತ್ತೆ? ಭತ್ತ ಮೂಲತಃವಾಗಿ ವಾಟರ್ ಲವಿಂಗ್ ಪ್ಲಾಂಟ್, ಅಂದ್ರೆ ನೀರನ್ನ ಬಹಳ ವಿಶೇಷವಾಗಿ ಅದು ಪ್ರೀತಿಸುತ್ತೆ, ನೀರಿನಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಂಗಾಗಿ ನೀರಿನ ನಿರ್ವಹಣೆ ಕೂಡ ಅತಿ ಮುಖ್ಯ. ಮಲೆನಾಡಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗೋದ್ರಿಂದ ನೀರಿನ ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ. ಅದಾಗಿ ಕೂಡ ನಾಟಿ ಮಾಡಬೇಕಾದ್ರೆ ಜಸ್ಟ್ ಕೆಸರುಗದ್ದೆ ಇರ್ತೇವೆ, ಅಲ್ಲೇನು ನಿಂತು ನೀರನ್ನ ಇಟ್ಕೊಂಡು ನಾವು ನಾಟಿ ಮಾಡಲ್ಲ, ಕೆಸರುಗದ್ದೆಲ್ಲೇ ನಾಟಿ ಮಾಡ್ತೀವಿ. ನಾಟಿ ಮಾಡಿದ 3-4 ದಿನಗಳ ಆದ್ಮೇಲೆ ತೆಳುವಾಗಿ ನಾವು ನೀರನ್ನು ಕೊಡಬೇಕಾಗತ್ತೆ. ಅದಾದ್ಮೇಲೆ ಒಂದು ವಾರ ಅಥವಾ 10 ದಿವಸ ಬಿಟ್ಟಾದ್ಮೇಲೆ ಹಳದಿ ಬಣ್ಣಕ್ಕೆ ತಿರುಗಿದಂತ ಪೈರು ಹಸಿರು ಬಣ್ಣಕ್ಕೆ ತಿರ್ಕೊಳ್ಳುತ್ತೆ, ಅಂದ್ರೆ ಆ ಟೈಮಲ್ಲಿ ಹೊಸ ಬೇರುಗಳು ಬಂದು ಹೊಸ ಚಿಗುರು ಬರಕ್ ಸ್ಟಾರ್ಟ್ ಆಗುತ್ತೆ. ಆ ನಂತರದ ಮೇಲೆ 1 inch ನೀರನ್ನ 2 inch ನಿಲ್ಲಿಸಿ ಗದ್ದೆಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಈ ತೆಂಡೆ ಒಡೆಯೋ ಸಮಯ, ಹೂ ಬಿಡುವಂತಕ್ಕಂಥ ಸಮಯ, ಕಾಳಲ್ಲಿ ಹಾಲು ಬರ್ತಕ್ಕಂಥ ಸಮಯ, ಮಿಲ್ಕಿ ಸ್ಟೇಜ್ ಅಂತ ಕರಿತೀವಿ, ಮತ್ತೆ ಕಾಳು ಬಲಿಯುವಂತ ಸಮಯದಲ್ಲಿ ಗದ್ದೆನಲ್ಲಿ 1-2 inch ನೀರು ಕಂಪಲ್ಸರಿ ನಾವು ನಿಲ್ಲಿಸಿ ಭತ್ತವನ್ನ ಬೆಳಿಬೇಕಾಗತ್ತೆ. ಆ ತರ ಇದ್ರೆ ಆ ಭತ್ತಕ್ಕೆ ಪೂರಕವಾದ ವಾತಾವರಣ ಸಿಕ್ಕಿ ಚೆನ್ನಾಗಿ ಭತ್ತ ಬೆಳೆದು ಒಳ್ಳೆ ಇಳುವರಿನ ನಾವು ಪಡ್ಕೋಬಹುದು. ಅಂದ್ರೆ ಅವಧಿಗೆ ಅನುಗುಣವಾಗಿ ಈ ತಳಿಗಳು ಕೊಯ್ಲಿ ಬರ್ತವೆ. ಹೌದು ಸರ್. ಕೊಯ್ಲಿನ ಲಕ್ಷಣಗಳನ್ನ ನೋಡಿಕೊಂಡು ನಾವು ಕಟಾವು ಮಾಡಬೇಕಾಗತ್ತೆ. ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಕೊಯ್ಲಿಗೆ ಬಂತು ಅಂದ ತಕ್ಷಣ ಭತ್ತ ಬಾಗಿರುತ್ತೆ ಸರ್. ಭತ್ತ ಬಾಗಿದೆ ಅಂದ್ರೆ ಆ ಗೊನೆ ಚೆನ್ನಾಗಿ ಬಲ್ತಿದೆ ಅಂತ ಅರ್ಥ. ತೆನೆ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿ ಹಿಡಿದೇ ಬರ್ತಿದೆ ಅಂತ. ಸೊ ಇದು ಬಾಗದ ಒಂದು ಅಂಶವನ್ನ ನಾವು ಗಣನೆಗೆ ತಗೊಳ್ಳೋದಾದ್ರೆ, ಭತ್ತದ ಗಿಡ ಪೂರ್ತಿ ಒಣಗಿ ಗೋಧಿ ಬಣ್ಣಕ್ಕೆ ಎಲೆಗಳೆಲ್ಲ ಟರ್ನ್ ಆಗ್ತಾ ಬರ್ತವೆ. ಅದು ಒಂದು ಅಂದ್ರೆ ಭತ್ತ ಒಣಗಿದೆ, ಗೊನೆ ಬಾಗಿದೆ. ಇದಿಷ್ಟು ಗಮನಗಳನ್ನ ಇಟ್ಕೊಂಡು ನಾವು ಕಟಾವನ್ನ ಅನುಸರಿಸಿದ್ರೆ ಚಿನ್ನದ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರ್ತದೆ ಗಿಡ ಪೂರ್ತಿ. ಸೊ ಆ ಸ್ಟೇಜ್ ನಲ್ಲಿ ಆ ಹಂತದಲ್ಲಿ ನಾವು ಕಟಾವನ್ನ ಮಾಡ್ಕೋಬಹುದು. ರೈತರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಕಟಾವನ್ನ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಕೆಲವೊಂದು ಕಂಬೈನ್ಡ್ ಹಾರ್ವೆಸ್ಟ್ಗಳಲ್ಲಿ ನಾವು ಭತ್ತವನ್ನ ಒಂದೇ ಆಪರೇಷನ್ ಅಲ್ಲಿ ಕಟಾವು ಮಾಡಿ ಒಕ್ಕಣೆನ ಮಾಡಿಕೊಂಡು ಭತ್ತವನ್ನು ತಗೊಂಡ್ಬಿಡ್ಬೋದು. ಕೆಲವರು ಹುಲ್ಲು ಜಾಸ್ತಿ ಲಾಸ್ ಆಗುತ್ತೆ, ಬೇಕು ಅನ್ನೋರು ಕಾರ್ಮಿಕರನ್ನ ಬಳಸಿ ಕೊಯ್ದು ಅದನ್ನ ಕಂತೆಗಳು ಕಟ್ಟಿ ಬಡದು ಒಕ್ಕಣೆ ಮಾಡಿ ಭತ್ತವನ್ನು ತಗೋತಾರೆ. ಇನ್ ಕೆಲವು ರೀಪರ್ಗಳನ್ನ ಬಳಸಿ ಕಟಾವ್ ಮಾಡಿಕೊಂಡು ಅದನ್ನ ಕಣಕ್ಕೆ ತಗೊಂಡಾಗ ಹಾಕಿ ಅಲ್ಲಿ ಒಕ್ಕಣೆ ಮಾಡಿ ಭತ್ತವನ್ನು ತಗೋತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಒಂದೇ ಆಪರೇಷನ್ ಅಲ್ಲಿ ಅಂದ್ರೆ ಕಂಬೈನ್ಡ್ ಹಾರ್ವೆಸ್ಟ್ಗಳನ್ನ ಬಳಸಿ ಅಲ್ಲೇ ಕಟಾವು ಅಲ್ಲೇ ಒಕ್ಕಣೆ ಮಾಡಿ ಸೀದಾ ಭತ್ತ ತಗೊಂಡು ಅದನ್ನ ನೀಟಾಗಿ ಒಣಗಿಸಿ ಪ್ಯಾಕ್ ಮಾಡಿ ಮತ್ತೆ ಅವ್ರ ಬಳಕೆಗೆ ಅಥವಾ ಮಾರಾಟ ಮಾಡೋದಿದ್ರೆ ಈ ರೀತಿಯ ಕ್ರಮವನ್ನು ಅವರು ಕೈಗೊಳ್ತಾರೆ. ಅಂದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಬಳಸಿದಾಗ್ಲೂ ಮೇವು ಸಿಗುತ್ತೆ ಅಲ್ಲಿ? ಮೇವು ಸಿಗುತ್ತೆ ಸರ್, ಆದ್ರೆ ಏನಂತಂದ್ರೆ ಬ್ಲೇಡ್ಸ್ ನ ಸ್ವಲ್ಪ ಮಣ್ಣಿನ ಮಟ್ಟಕ್ಕೆ ಬಿಡಬೇಕು. ಅಂದ್ರೆ ಪುಡಿಪುಡಿ ಆಗುತ್ತೆ ಹುಲ್ಲೆಲ್ಲ ಡ್ರಮ್ ಅಲ್ಲಿ ಒಳಗಡೆ ಹೋಗಿ ರೊಟೇಟ್ ಆಗಿ ಬರೋದ್ರಿಂದ ಪುಡಿಪುಡಿ ಆಗುತ್ತೆ. ಆದ್ರೆ ಕಟಾವ್ ಮಾಡುವಾಗ್ಲೇ ಏನ್ ಮಾಡ್ತಾರೆ ಕಂಬೈನ್ಡ್ ಹಾರ್ವೆಸ್ಟ್ ಕೆಲವರು, ಈಗ ಕೆಲವು ಕಡೆ ಮಣ್ಣು ತುಂಬಾ ಕೆಸರಿರುತ್ತೆ, ಅಂತ ಟೈಮಲ್ಲಿ ಅರ್ಧ ಗಿಡಕ್ಕೆ ಮಣ್ಣು ಅಂಟ್ಕೊಂಡಿರ್ತದೆ. ಅಂತ ಸಂದರ್ಭದಲ್ಲಿ ಈ ಕಟಾವ್ ಮಾಡುವಂತ ಬ್ಲೇಡ್ಸ್ ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಮೇಲಕ್ಕೆ ಕಟಾವ್ ಮಾಡ್ಬಿಡ್ತಕ್ಕಂಥದ್ದನ್ನ ಮಾಡ್ಕೊಂಡಿರ್ತಾರೆ ಈ ಕಂಬೈನ್ಡ್ ಹಾರ್ವೆಸ್ಟ್ ಆಪರೇಟ್ ಮಾಡ್ತಕ್ಕಂಥವ್ರು. ಇನ್ ಕೆಲವರು ತೀರಾ ರಿಸ್ಕ್ ಬೇಡ, ಕೆಳಗಡೆ ಕಲ್ಲು ಪಲ್ಲು ಸಿಗುತ್ತೆ ಅಂತ ಹೇಳಿ ಅರ್ಧ ಬುಡಕ್ಕೆನೆ ಕಟ್ ಮಾಡುವಂತ ಸಂದರ್ಭಗಳಿರ್ತದೆ. ಅಂತ ಸಂದರ್ಭದಲ್ಲಿ ಯಾರು ರೈತರು ನನಗೆ ಅವ್ರ ಹತ್ರ ಹಸು ಕರುಗಳಿರ್ತದೆ, ನನಗೆ ಹುಲ್ಲು ಬೇಕು ಅನ್ನುವಂತ ಸಂದರ್ಭದಲ್ಲಿ ಸ್ವಲ್ಪ ಹುಲ್ಲು ಲಾಸ್ ಅಲ್ಲ ಆಗುತ್ತೆ. ಇಲ್ಲ ಬುಡಕ್ಕೆ ಏನಾರು ಕಟ್ ಮಾಡ್ತು ಅಂದ್ರೆ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲು ಕೂಡ ಸಿಗುತ್ತೆ ಅಲ್ಲಿ. ಆ ನಂತರ ಅದನ್ನ ನಾವು ಸೂಕ್ತವಾಗಿ ಒಣಗಿಸಿ ಶೇಖರಣೆ ಮಾಡಬೇಕಾಗತ್ತೆ. ಹೌದು ಸರ್, ಹೌದು. ಇನ್ನು ಕೊನೆಯದಾಗಿ ಡಾಕ್ಟರ್ ಬಸವಲಿಂಗ ಅವರೇ, ಈ ಭತ್ತವನ್ನು ಬೆಳೆಯುವಂತ ರೈತರಿಗೆ ಏನು ವಿಶೇಷ ಸೂಚನೆಗಳನ್ನು ಕೊಡೋದಕ್ಕೆ ತಾವು ಬಯಸ್ತೀರಾ? ಭತ್ತವನ್ನ ಬೆಳಿಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಣನೆಗೆ ತಗೋಬೇಕು. ಯಾಕಂತಂದ್ರೆ ಭತ್ತ ಒಂದು ಬಿತ್ತನೆ ಬೀಜಗಳನ್ನ ಆಯ್ಕೆಯಿಂದ ಹಿಡಿದು ಕಟಾವ್ ತನಕ ನಾವು ನಮ್ಮದೇ ಆದಂತ ಜಾಗ್ರತೆಯಿಂದ ನಾವು ಭತ್ತವನ್ನ ಬೆಳೆದಂತ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಭತ್ತವನ್ನ ಬೆಳೆದದ್ದೇ ಆದಲ್ಲಿ ನಮಗೆ ನಾವು ಏನು ನಿರೀಕ್ಷಣೆ ಮಾಡಿರ್ತೀವಿ ಅಷ್ಟು ಇಳುವರಿನ ಪ್ರತಿ ಎಕರೆ ಅಥವಾ ಹೆಕ್ಟೇರ್ಗೆ ನಾವು ಗಳಿಸ್ಕೋಬಹುದು ಅಥವಾ ಪಡ್ಕೋಬಹುದು. ಅದರಲ್ಲಿ ಮುಖ್ಯವಾದಂತ ವಿಶೇಷ ಸೂಚನೆಗಳಲ್ಲಿ ಮುಖ್ಯವಾದವು ಏನಂತಂದ್ರೆ ರೋಗ ಮತ್ತು ಕೀಟರಹಿತವಾದ ಬಿತ್ತನೆ ಬೀಜಗಳನ್ನ ನಾವು ಬಳಸಬೇಕು. ಈಗ ಹೋದ ವರ್ಷ ಯಾವ್ದೋ ತಾಕಲ್ಲಿ ರೋಗ ಬಂದಿದೆ ಅಂದ್ರೆ ಅದೇ ಬಿತ್ತನೆ ಬೀಜವನ್ನು ಬಳಸಿದ್ರೆ ಈ ವರ್ಷನೂ ರೋಗ ಬರುತ್ತೆ. ಸೊ ಹಾಗಾಗಿ ರೋಗ ಮುಕ್ತ ಅಥವಾ ಕೀಟ ಮುಕ್ತ ಬಿತ್ತನೆ ಬೀಜಗಳನ್ನ ನಾವು ಬಳಸ್ಕೋಬೇಕಾಗತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿ ಬೆಳೆಸೋದ್ರಿಂದ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ. ಬೀಜೋಪಚಾರ ಮಾಡಿ ಭತ್ತವನ್ನು ಬೆಳೆಸಬೇಕು. ಅದು ರಾಸಾಯನಿಕಗಳಿರ್ಬೋದು ಜೈವಿಕ ಗೊಬ್ಬರಗಳಿರ್ಬೋದು. ಸೊ ನಮಗೆ ಅದರದೇ ಆದಂತಹ ಅನುಕೂಲಗಳಿದೆ. ಹೆಚ್ಚಿನ ಇಳುವರಿಗಾಗಿ ಸಸ್ಯಗಳ ಸಂಖ್ಯೆಯನ್ನ ಒಂದು ಚದರ ಮೀಟರ್ಲಿ ಅಂದ್ರೆ 50 ಗುಣಿಗಳು ಒಂದು ಚದರ ಮೀಟರ್ ಜಾಗದಲ್ಲಿ ನಾಟಿ ಮಾಡಿದ್ರೆ ನಮಗೆ ಹೆಚ್ಚಿನ ಇಳುವರಿ ಸಿಗುತ್ತೆ. ಮತ್ತೆ ಮಲೆನಾಡಲ್ಲಿ ಉಳಿ ಮಣ್ಣುಗಳು ಸಾಮಾನ್ಯವಾಗಿ ನಾವು ಕಂಡು ಬರ್ತದೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಉಳಿ ಮಣ್ಣುಗಳಿರ್ತದೆ. ಎಲ್ಲಿ ಮಣ್ಣಿನಲ್ಲಿ ರಸಸಾರ 5.5 ಕಡಿಮೆ ಇರುತ್ತೆ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಈ ಗದ್ದೆಗಳಿಗೆ ಹೋಗ್ಬಿಟ್ರೆ ಅಲ್ಲಲ್ಲಿ ಈ ಟಾರ್ ರೋಡ್ ಮೇಲೆ ಪೆಟ್ರೋಲ್ ಚೆಲ್ದಂತ ಸಿಂಪ್ಟಮ್ಸ್ ಗಳು ಕಾಣ್ತಾ ಇರ್ತದೆ. ಅಲ್ಲಿದ್ದಾಗ ಮಣ್ಣು ಬಹಳ ಹುಳಿಯಾಗಿದೆ ಅಂತ ಅರ್ಥ. ಅಂತ ಜಾಗಗಳಲ್ಲಿ ರೈತ ಬಾಂಧವರು ಎಕರೆಗೆ 200 kg ಸುಣ್ಣವನ್ನು ಬಳಸಿ ನಾವು ಭತ್ತ ಕೃಷಿಯನ್ನ ಮಾಡಬೇಕಾಗತ್ತೆ. ಈ ಸುಣ್ಣದಲ್ಲಿ 2 ತರ ಸಿಗುತ್ತೆ ನಮ್ಗೆ. ಒಂದು ಹೈಡ್ರೇಟೆಡ್ ಲೈಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದೇನಾರ ಬಳಸ್ತೀವಿ ಅಂದ್ರೆ ನೀವು ನಾಟಿಗೆ ಒಂದು ವಾರ ಮುಂಚೆ ಹಾಕಿ ಕೆಸರು ಮಾಡಿ ಬಳಸ್ಬಿಡ್ಬೋದು. ಅದು ಬೇಗ ಡೈಲ್ಯೂಟ್ ಆಗುತ್ತೆ. ಅದ್ರಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನ ಕೆಲಸ ಮಾಡುತ್ತೆ, ಪಿಎಚ್ ನ ಸೆಟ್ ಮಾಡುತ್ತೆ. ಆದ್ರೆ ಅಗ್ರಿಕಲ್ಚರ್ ಲೈಮ್ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಏನಾದ್ರು ಬಳಸೋದಾದ್ರೆ ನಾಟಿಗೆ 3 ವಾರಗಳಿಂದ ಮುಂಚೆನೆ ಅದನ್ನ ಮಣ್ಣಿಗೆ ಸೇರಿಸಿ ನಾವು ನಾಟಿ ಮಾಡಬೇಕಾಗತ್ತೆ. ಅಂದ್ರೆ ಮಾಗಿ ಉಳುಮೆ ಸಂದರ್ಭದಲ್ಲೂ ಅದನ್ನ ಸೇರಿಸಬಹುದು. ಆ ಟೈಮಲ್ಲಿ ಸೇರಿಸಿದ್ರು ಏನು ಸಮಸ್ಯೆ ಏನು ಆಗಲ್ಲ. ಅದು ಚೆನ್ನಾಗಿ ಕರಗಿ ನೀರಲ್ಲಿ ಬೆರೆತು ರಸಸಾರವನ್ನ ಒಂದು ನ್ಯೂಟ್ರಲ್ ಪಿಎಚ್ ತರಕ್ಕೆ ಸಹಕಾರಿ ಆಗುತ್ತೆ. ಸಡನ್ ಆಗಿ ಏನಾದ್ರು ಸುಣ್ಣ ಹಾಕ್ಬಿಟ್ಟು ನಾಟಿ ಮಾಡ್ತು ಅಂದ್ರೆ ಅದ್ರ ಖಾರದ ಅಂಶ ಏನಾಗುತ್ತೆ, ಗಿಡಗಳಿಗೆ ತೊಂದರೆ ಆಗುತ್ತೆ. ಮೋಸ್ಟ್ಲಿ ಅವು ಸಸಿಗಳು ಸುಟ್ಟೋದಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಇದೊಂದನ್ನ ಗಮನದಲ್ಲಿ ಇಟ್ಕೋಬೇಕು. ನಾವು ಗದ್ದೆಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಲಿ ಅಥವಾ ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ಲಿ, ಔಷಧಿಗಳನ್ನ ಸಿಂಪಡಣೆ ಮಾಡ್ಲಿ, ಆ ಟೈಮಲ್ಲಿ ಗದ್ದೆಯಲ್ಲಿ ನಿಂತು ನೀರು ಇರಬಾರದು. ಅದನ್ನ ಹೊರಗಡೆ ತೆಗೆದು ನಾವು ಸಿಂಪಡಣೆ ಮಾಡಿದ್ರೆ ಈ ಕೆಮಿಕಲ್ ಗಳು ಎಕ್ಸ್ಟ್ರಾ ಎಫೆಕ್ಟ್ ನಮ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ನೀರಲ್ಲಿ ಏನಾಗುತ್ತೆ, ಡೈಲ್ಯೂಟ್ ಆಗಿ ಅದರ ಎಫೆಕ್ಟ್ ಕಡಿಮೆ ಆಗ್ಬಿಡ್ತದೆ. ಬೇರೆ ಕಡೆ ಹರಿದೋಗ ಸಾಧ್ಯತೆಗಳು ಇರ್ತದೆ. ನಮ್ ಗದ್ದೆಯಿಂದ ಪಕ್ಕದ ಗದ್ದೆಗೂ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಗಳಿರುತ್ತೆ. ಆತ್ಮೀಯ ರೈತ ಬಾಂಧವರೆ, ತಮಗೆ ಭತ್ತದ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765685. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 28,000 ರೂಪಾಯಿಗಳು, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 16,300 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 11,500 ರೂಪಾಯಿಯಿಂದ 12,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ಕೀಟಪೀಡಿಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಭಾಗಮಂಡಲ ನಿವಾಸಿ ಎಂಕೆ ಐತಪ್ಪ ಅವರು 86ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ನಿವೃತ್ತ ಕಂದಾಯ ಇಲಾಖೆಯ ನೌಕರರಾಗಿದ್ದ ಎಂಕೆ ಐತಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹ ಭಾಗಮಂಡಲದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಮಡಿಕೇರಿ ಜನೋತ್ಸವ ದಸರಾ ಸಂಭ್ರಮ ಸಡಗರ. ಸುರಕ್ಷತೆ ಹೆಂಗೆ ಸ್ವಚ್ಛತೆಯಿಂದ ಆಚರಣೆ ಮಾಡೋಕೂತ ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಿದಳು. ಮಡಿಕೇರಿನ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಭಾಡಿಯಲ್ಲಿ ಶಾಸಕರಾದ ಡಾ ಮಂತರ್ಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್, ನಗರಸಭೆಯ ಅಧ್ಯಕ್ಷರಾದ ಕಲಾವತಿ, ದಸರಾ ಸಮಿತಿಯ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸಭೆ ನಡೆದು ದಶಮಂಟಪಕ್ಕೆ ಹೋಗುವ ದಾರಿಯಲ್ಲಿ ಗುಂಡಿ ಮುಚ್ಚುವುದು, ವಿದ್ಯುತ್ ಮಾರ್ಗ ಸರಿಪಡಿಸುವುದು, ಬೀಳುವಂತಹ ಮರಗಳನ್ನು ತೆರವು ಮಾಡುವುದು ಸೇರಿದಂತೆ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ನಡೆದು ಹಣ ಬಿಡುಗಡೆ ಸಂಬಂಧ ಮುಖ್ಯಮಂತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ಹಂಗೆ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಸೆಪ್ಟೆಂಬರ್ ಸುರ್ನವಾರಲ್ಲಿ ಭೇಟಿ ಮಾಡಿಕೆ ನಿಯೋಗ ತೆರಳಲಾದೆ ಅಂತ ಶಾಸಕರು ಹೇಳಿದರು. ಈ ಸಂದರ್ಭ ದಸರಾ ಸಮಿತಿ ಸಂದರ್ಭ ತಕಣಕಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟರು. ಕನ್ನಡಿನ ಕಿಡಿಕೆ ಮಾಡುವ ಪ್ರಕ್ರಿಯೆಯನ್ನೇ ಶಿಕ್ಷಣ. ನಮ್ಮೊಳಗಿರುವ ಪ್ರತಿಭೆಯನ್ನು ಗುರುತಿಸಿಕೆ ಶಿಕ್ಷಣ ಅತ್ಯಮೂಲ್ಯ ಕೆಲಸತ ಕೊಡಗು ಜಿಲ್ಲಾ ಪ್ರಾಂಶುಪಾಲ ಸಂಘದ ಖಜಾಂಚಿ ಅಂತೋಣಿ ವಿಜಯನ್ ಅಲ್ವರಿಸವು ಹೇಳಿದು. ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರುಗಳ ಸಂಘ ಇವರ ಕೂಡುಕಟ್ಟಲಿ. ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು 2025-26ನೇ ಸಾಲಿನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉದ್ಘಾಟನೆ ಮಾಡಿ ಅವು ಮಾತನಾಡಿದವು. ಈ ಸಂದರ್ಭ 2024-25ನೇ ಸಾಲಿನ ಎರಡನೇ ಪಿಯುಸಿ ವರ್ಷದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಕಂಡ ಮಕ್ಕಳಿಗೆ ಇನಾಮ ಹಂಚಿಕೆ ಸಹ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಸೇರಿದಂತೆ ಬೇರೆ ಬೇರೆ ಇಲಾಖೆ ಹಂಗೆ ಸಂಘ ಸಂಸ್ಥೆಗಳ ಕೂಡುಕಟ್ಟಲಿ ಜಿಲ್ಲಾ ಮಟ್ಟದ ಹೆಚ್ಐವಿ ಏಡ್ಸ್ ಅರಿವು ಆಂದೋಲನ 2025-26 ಕಾರ್ಯಕ್ರಮದ ನಿಟ್ಟಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆ ನಡೆದು ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಬೇರೆ ಬೇರೆ ಕಾಲೇಜುಗಳ 73 ಮಕ್ಕ ಭಾಗವಹಿಸಿದ್ದು. ಮ್ಯಾರಥಾನ್ ಸ್ಪರ್ಧೆ ಪ್ಯಾಟನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಿಂದ ಶುರುವಾಗಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್, ಜಿಟಿ ಸರ್ಕಲ್ ಮುಖಾಂತರ ಜಿಲ್ಲಾ ಆಟದ ಬಾಣೆಗೆ ತಲುಪಿತು. ಈ ಸಂದರ್ಭ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ನಿಯಂತ್ರಣಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ನಾಳೆ ಕೋಲ್ಕತ್ತಾದಲ್ಲಿ ನಡೆಯುವ ಸಿಐಎಸ್ಸಿಇ ರಾಷ್ಟೀಯ ಯೋಗ ಪೈಪೋಟಿಯಲ್ಲಿ 14 ವರ್ಷದೊಳಗಿನ ವಿಭಾಗದಲ್ಲಿ ಕರ್ನಾಟಕ ತಂಡನ ಪ್ರತಿನಿಧಿಸಿಕೆ ಪೊನ್ನೆಟ್ಟಿ ಯಶವಂತ್ ಆಯ್ಕೆಯಾಯಿತು. ಇವ ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆಟ್ಟಿ ದರ್ಶನ್ ತನುಜಾ ದಂಪತಿಗಳ ಮಂಗ. ಕೊಡಗುಗೌಡ ಯುವ ವೇದಿಕೆ ಮೈಸೂರು ಇವರ ಕಡೆಯಿಂದ ಕೈಲಮೂರ್ತಿ ಹಬ್ಬದ ಪ್ರಯುಕ್ತ 3ನೇ ವರ್ಷದ ಬ್ಯಾಡ್ಮಿಂಟನ್ ಆಟ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಜನಾಂಗ ಬಾಂಧವಕ್ಕೆ ಇದೇ 31ಕ್ಕೆ ಎಆರ್ಸಿ ಸ್ಪೋರ್ಟ್ಸ್ ಝೋನ್ ಹೆಬ್ಬಾಳ ಮೈಸೂರು ಇಲ್ಲಿ ಏರ್ಪಾಟು ಮಾಡಿಳು. ಸಿಂಗಲ್ಸ್ ಡಬಲ್ಸ್ ಹಂಗೆ ಮಿಕ್ಸ್ಡ್ ಡಬಲ್ಸ್ಲ್ಲೂ ಆಡಿಕೆ ಅವಕಾಶ ಹುಟ್ಟುತ್ತಾ ಆಯೋಜಕರು ಮಾಹಿತಿ ಕೊಟ್ಟಳು. 5-15 ವರ್ಷ ವಯಸ್ಸಿನ ಮಕ್ಕ ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ ಆಗಿದ್ದು ಅವರ ಬಯೋಮೆಟ್ರಿಕ್ ಅಪ್ಡೇಟ್ಗಳನ್ನ ಎಂಬಿಒ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಕೂತ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ದೇಶದಲ್ಲಿ ಶಾಲೆಗಳಿಗೆ ಸೂಚನೆ ಕೊಟ್ಟುಟು. ಸುಮಾರು 17 ಕೋಟಿ ಮಕ್ಕಳ ಆಧಾರ್ಲಿ ಎಂಬಿಒ ಬಾಕಿ ಹುಟ್ಟುತ್ತ ಪ್ರಾಧಿಕಾರ ತಿಳಿಸಿತು. 2025-26ನೇ ಸಾಲಿನಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದ ಗಂಡಸಿನ ಹಂಗೆ ಹೆಣ್ಮಕ್ಕಳಿಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಸ್ಪರ್ಧೆಗಳನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ಏರ್ಪಾಟು ಮಾಡಲಟ್ಟು. ನಾಳೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೊಡುಗೆ ಕ್ರೀಡಾಶಾಲಿನ ಆಟದ ಬಾಣಿಲಿ ನಡೆಯಕಿದ್ದು ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್ ಗಂಡುಜನಕ್ಕೆ ಮಾತ್ರ, ಖೋಖೋ, ಕಬಡ್ಡಿ, ಬಾಸ್ಕೆಟ್ಬಾಲ್, ಕುಸ್ತಿ, ಹಾಕಿ ಹೆಣ್ಮಕ್ಕಳಿಗೆ ಮಾತ್ರ, ಹ್ಯಾಂಡ್ಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಯೋಗ, ಟೆನ್ನಿಸ್ ಸೇರಿದಂತೆ ಬೇರೆ ಬೇರೆ ಸ್ಪರ್ಧೆಗೆ ನಡೆದಿದೆ. ಭಾಗವಹಿಸಿಕೆ ಅರ್ಹತೆ ಇರುವ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಗ 2 ಫೋಟೋಗಳೊಟ್ಟಿಗೆ ನಾಳೆ ಬೆಳಿಗ್ಗೆ 9:30 ಸ್ಪರ್ಧೆ ನಡೆಯುವ ಜಾಗದಲ್ಲಿ ಹಾಜರಿರುವ ಕೂತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. 66/33/11 kV ವಿದ್ಯುತ್ ವಿರಾಜಪೇಟೆ ವಿದ್ಯುತ್ ಹಂಚಿಕೆ ಉಪಕೇಂದ್ರ, ಮಗ್ಗುಲ 33/11 kV ಮೂರ್ನಾಡು ಹಂಗೆ

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಮಡಿಕೇರಿ ಜನೋತ್ಸವ ದಸರಾ ಸಂಭ್ರಮ ಸಡಗರ ಸುರಕ್ಷತೆ ಪಿನ್ಯ ಸ್ವಚ್ಛವಾಯಿತು ಆಚರಣೆ ಮಾಡೋಕೆ ಇಂದು ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲೆ ಶಾಸಕಗಳಾದ ಡಾ ಮಂತರ್ಗೌಡ, ನಗರಸಭಾ ಅಧ್ಯಕ್ಷಗಳಾದ ಪಿ ಕಲಾವತಿ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅಲ್ಲತೆ ಮುಖ್ಯ ಪಟ್ಟವು ಈ ಸಭೆಯಲ್ಲಿ ಹಾಜರಿಂಜತ್ತು. ಸಭೆಯಲ್ಲಿ ತಕ್ಕ ಪರಂದ ಶಾಸಕಗಳಾದ ಡಾ ಮಂತರ್ಗೌಡ ಎಂಗ ಸಂಪ್ರದಾಯಿತರನ್ನಿಕೆ ಮಿನ್ಯತುಂಜ ನಡೆದಂಡು ಬಂದ